ಅಗತ್ಯ ವಸ್ತುಗಳ ಖರೀದಿಗಾಗಿ ತರಕಾರಿ ಅಂಗಡಿಗಳು, ದಿನಸಿ ಅಂಗಡಿಗಳು, ಮಾಲ್ಗಳು, ಸೂಪರ್ ಮಾರ್ಕೆಟ್ಗಳು ಇಡೀ ದಿನ ತೆಗೆದಿರುತ್ತವೆ. ಜನ ಗುಂಪು ಗುಂಪಾಗಿ ಅಂಗಡಿಗಳಲ್ಲಿ ಸೇರಿಕೊಂಡು ಆತಂಕದಲ್ಲಿ ಆತುರದಲ್ಲಿ ಖರೀದಿಸ್ತಾ ಇರೋದು ಕಂಡುಬಂದಿದೆ. ದಯವಿಟ್ಟು 1 ಮೀಟರ್ಗಿಂತ ಹೆಚ್ಚಿನ ಅಂತರವನ್ನ ಕಾಪಾಡಿಕೊಳ್ಳಿ. ಕೊರೋನಾ ಸೋಂಕು ಹರಡುವ ಅಪಾಯದಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ. 1 ಮೀಟರ್ನ ಅಂತರ ಆರೋಗ್ಯದೆಡೆಗೆ, ಜೀವನದೆಡೆಗೆ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೆಳಗರೆ ಗಮನಿಸಿ, ಇಂದು ರಾತ್ರಿ 7:50 ಅರೆಭಾಷೆ ಐಸಿರಿ ಬಹುಮುಖ ಪ್ರತಿಭಾನ್ವಿತೆ ಮೂರ್ನಾಡಿನ ಸಹನಾ ಚಂದನ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈಗ ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೇಳುಗರಿಗೆಲ್ಲ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನೀವು ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಕೇಳುವಿರಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 0827222861. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0827222861. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲಿ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ರೈತ ಬಾಂಧವರೇ, ಇಂದಿನ ಕೃಷಿ ಸಿರಿ ಈ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡು ಕರೆ ಮಾಡಿ ನಮ್ಮ ಜೊತೆ ಮಾತನಾಡಬಹುದು. ಕೆಲವು ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ನಿಮ್ಮ ಜೀವನದ ರೈತ ಜೀವನದ ಅನುಭವಗಳನ್ನು ನಮ್ಮ ಹತ್ತಿರಗೆ ತಿಳಿಸಬಹುದು. ಹಾಗೆ ಈ ಕಾರ್ಯಕ್ರಮದಲ್ಲಿ ನಿಮಗೆ ನಾವು ಇಂದು 2021-22 ಸಾಲಿನಲ್ಲಿ ಬೆಳೆ ಸಮೀಕ್ಷೆ ಕುರಿತು ಕೆಲವು ಮಾಹಿತಿಗಳನ್ನು ಕೂಡ ನೀಡ್ತೀವಿ. ಈಗ ಕಾರ್ಯಕ್ರಮದ ಮೊದಲ ಕರೆ. ನಮಸ್ತೆ. ನಮಸ್ತೆ. ಹಲೋ. ನಮಸ್ತೆ. ನಿಮ್ಮ ಹೆಸರು ಹೇಳಿ. ಹಲೋ. ಕೃಷಿ ಸಿರಿ ನೇರ ಫೋನಿನ ಕಾರ್ಯಕ್ರಮವಿದು. ನಿಮ್ಮ ಹೆಸರು ಹೇಳಿ. ಹಲೋ. ಹಲೋ. ಕೃಷಿ ಸಿರಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಯಾರು ಮಾತಾಡ್ತಿದ್ದೀರಿ? ದೂರವಾಣಿ ಕರೆಯಲ್ಲಿ ವ್ಯತ್ಯಾಸ ಆಗಿದೆ. ಕೇಳುಗರೆ, 2021-22 ಸಾಲಿನಲ್ಲಿ ಬೆಳೆ ಸಮೀಕ್ಷೆ ಇದಕ್ಕಾಗಿ ಒಂದು ಆ್ಯಪನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ಬೆಳೆ ಸಮೀಕ್ಷೆ ಯೋಜನೆ ಅನ್ವಯ ಜಿಲ್ಲೆಯ ರೈತರು ತಮ್ಮ ಜಮೀನಿನ ಸರ್ವೆ ನಂಬರ್, ಹಿಸ್ಸಾ ನಂಬರ್ ವಾರು, ತಾವು ಬೆಳೆದ ಕೃಷಿ ಬೆಳೆ, ಬಹುವಾರ್ಷಿಕ, ತೋಟಗಾರಿಕೆ, ಅರಣ್ಯ, ಇತರೆ ಬೆಳೆಗಳ ವಿಷಯಗಳನ್ನು ಪ್ಲೇಸ್ಟೋರ್ನಲ್ಲಿ ಲಭ್ಯವಿರುವ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ ಡೌನ್ಲೋಡ್ ಮಾಡಿಕೊಂಡು ಸ್ವತಃ ತಾವೇ ಬೆಳೆ ಸಮೀಕ್ಷೆ ಮಾಡುವುದರ ಮೂಲಕ ನೋಂದಣಿ ಮಾಡಬಹುದು. 2021-22 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ಕೊಡಗು ಜಿಲ್ಲೆಯಾದ್ಯಂತ ಆರಂಭವಾಗಿದೆ. ಸರ್ಕಾರದ ಆದೇಶದ ಅನುಸಾರ ಈ ಬಾರಿಯ ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ರೈತರು ಸ್ವತಃ ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆಯ ವಿವರವನ್ನು ದಾಖಲಿಸಲು ಅವಕಾಶ ಇರುತ್ತದೆ. ಜಿಲ್ಲೆಯ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಯ ವಿವರ ದಾಖಲಿಸಲು ಫಾರ್ಮರ್ ಕಾಪ್ ಸರ್ವೆ ಆಪ್ 2021-22 ಡೌನ್ಲೋಡ್ ಮಾಡಿಕೊಳ್ಬೇಕು. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಮೊಬೈಲ್ ಆಪ್ ಬಳಕೆ ಮಾಡುವ ರೀತಿಯನ್ನು ರೈತರಿಗೆ ತಿಳಿಸಲು ಪ್ರತಿ ಗ್ರಾಮದಲ್ಲಿ ನುರಿತ ಖಾಸಗಿ ನಿವಾಸಿಗಳನ್ನು ನೇಮಿಸಿಕೊಳ್ಳ ಮಾಡಲಾಗಿದೆ. ಬೆಳೆ ಸಮೀಕ್ಷೆ ಮಾಹಿತಿಯನ್ನು ಸರ್ಕಾರದ ಯೋಜನೆಗಳಿಗೆ ಬಳಸಲಾಗುತ್ತದೆ. ಯಾವ ಯೋಜನೆಗಳು ಅಂದರೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಅಡಿಯಲ್ಲಿ ಪ್ರವಾಹ ಮತ್ತು ಬರಗಾಲ ಸಂದರ್ಭದಲ್ಲಿ ನೀಡುವ ಕಷ್ಟ ಪರಿಹಾರ ವಿತರಿಸಲು, ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಲು, ಬೆಳೆ ವಿಮಾ ಯೋಜನೆಯಡಿಯಲ್ಲಿ ಬೆಳೆ ವಿವರ ದಾಖಲಿಸಲು, ಬೆಳೆ ವಿಮಾ ಯೋಜನೆಯಡಿಯಲ್ಲಿ ಸಾಂಖ್ಯಿಕ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಗಳ ಬೆಳೆ ವಿಸ್ತೀರ್ಣ ವರದಿ ಕಾರ್ಯದಲ್ಲಿ ಉಪಯೋಗಿಸಿಕೊಳ್ಳಲು, ಬೆಳೆ ಕಟಾವು ಪ್ರಯೋಗಗಳನ್ನು ಕೈಗೊಳ್ಳಲು, ಬೆಳೆ ಮಾನದಂಡಗಳಿಗೆ ಅನುಗುಣವಾಗಿ ಕೃಷಿ, ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಗಳ ಫಲಾನುಭವಿಗಳ ಆಧಾರಿತ ಯೋಜನೆಗಳ ಅನುಷ್ಠಾನಕ್ಕೆ ಕೂಡ ಇದನ್ನು ಬಳಸಲಾಗುತ್ತದೆ. ಹಾಗೆ ಪಹಣಿಯಲ್ಲಿ ಬೆಳೆ ವಿವರ ದಾಖಲಿಸಲು ಬ್ಯಾಂಕ್ ಮತ್ತು ವ್ಯವಸಾಯ ಸೇವಾ ಸಹಕಾರಿ ಸಂಘಗಳ ಮುಖಾಂತರ ಬೆಳೆ ಸಾಲವನ್ನು ನೀಡುವ ಸಂದರ್ಭದಲ್ಲಿ ಬೆಳೆ ಪರಿಶೀಲನೆ ಮಾಡಲು ಕೂಡ ಇದನ್ನು ಬಳಸಲಾಗುತ್ತದೆ. ರೈತರು ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ ಅನ್ನು ಬಳಸುವ ರೀತಿ ಈ ರೀತಿ ಇದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಫಾರ್ಮರ್ ಕಾಪ್ ಸರ್ವೆ ಆಪ್ 2021-22 ಡೌನ್ಲೋಡ್ ಮಾಡಿಕೊಳ್ಬೇಕು. ಆರ್ಥಿಕ ವರ್ಷ ಹಾಗೂ ಋತುವನ್ನು ದಾಖಲಿಸಬೇಕು. ಆಧಾರ್ ಕಾರ್ಡ್ ಸಂಖ್ಯೆ, ಆಧಾರ್ ವಿವರಗಳನ್ನು ನೀಡಬೇಕು. ರೈತರ ಹೆಸರು, ಮೊಬೈಲ್ ಸಂಖ್ಯೆ ಇದನ್ನು ನಮೂದಿಸಿ ರೈತರು ತಮ್ಮ ವಿವರಗಳನ್ನು ನೋಂದಣಿ ಮಾಡಿಕೊಳ್ಬೇಕು. ಮೊಬೈಲ್ ಆಪ್ನಲ್ಲಿ ಮೊದಲು ಮಾಸ್ಟರ್ ವಿವರ ಮತ್ತು ಮಾಲೀಕರ ವಿವರ, ಪಾಲಿಗಾನ್ ಹಾಗೂ ಜಿಐಎಸ್ ಮ್ಯಾಪ್ ಡೌನ್ಲೋಡ್ ಮಾಡಿಕೊಳ್ಬೇಕು. ಬೆಳೆ ಸರ್ವೆ ಪ್ರಾರಂಭಿಸಿ ಕ್ಲಿಕ್ ಮಾಡಬೇಕು. ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ ಆಯ್ಕೆ ಮಾಡಿ ತಮ್ಮ ಜಮೀನಿನ ಸರ್ವೆ ನಂಬರ್ ಅನ್ನು ಆಪ್ಗೆ ಸೇರಿಸಬೇಕು ಹಾಗೂ ಹಿಸ್ಸಾ ಇದ್ರೆ ಅದನ್ನು ಕೂಡ ಆಯ್ಕೆ ಮಾಡಬೇಕು. ಮಾಲೀಕರ ಪರವಾಗಿ ಇನ್ನೊಬ್ಬರು ಕೂಡ ಬೆಳೆ ದಾಖಲೆ ಮಾಡುತ್ತಿದ್ರೆ ರೈತರ ಪರವಾಗಿ ಬೆಳೆ ಮಾಹಿತಿಯನ್ನು ದಾಖಲಿಸುತ್ತಿದ್ದೇನೆ ಅಂತ ಅಲ್ಲಿ ತೋರಿಸಬೇಕಾಗ್ತದೆ. ಆ ಆಯ್ಕೆ ಕೂಡ ಅಲ್ಲಿದೆ. ರೈತರ ಪರವಾಗಿ ದಾಖಲಿಸುತ್ತಿದ್ರೆ ಸದರಿ ರೈತರ ಮೊಬೈಲ್ ನಂಬರ್ ದಾಖಲಿಸಿ ಮಾಹಿತಿಯನ್ನು ಡೌನ್ಲೋಡ್ ಮಾಡಬಹುದು. ಸದರಿ ರೈತರ ಹೊಲಕ್ಕೆ ಹೋಗಿ ಸರ್ವೆ ನಂಬರ್ಗಳಡಿ ರೇಖೆಯೊಂದಿಗೆ ನಿಂತು ವಿವರಗಳನ್ನು ದಾಖಲಿಸಿ ಎರಡು ಫೋಟೋ ತೆಗೆದು ಅಪ್ಲೋಡ್ ಮಾಡಿ ಮಾಹಿತಿ ಸೇರಿಸಬಹುದು. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಜಿಲ್ಲೆಯ ರೈತರು ಸದರಿ ಅವಕಾಶದ ಸದುಪಯೋಗ ಪಡೆದುಕೊಳ್ಳುವಂತೆ ಈ ಮೂಲಕ ಕೋರಿದ್ದಾರೆ. ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ ಜಗದಗಲ ಹೃದಯಗಳಿಗೆ. ಕೆಳಗರೆ ಇದು ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದ ಕಾರ್ಯಕ್ರಮ ಕೃಷಿ ಸಿರಿ. ಪಾಲ್ಗೊಳ್ಳಲು ಕರೆ ಮಾಡಿ ನಮ್ಮ ದೂರವಾಣಿ ಸಂಖ್ಯೆ 0827222861. ಹಸಿರೇ ಉಸಿರು ಎಂದು ಸಾರುವ ಕೊಡುಗೈ ದೊರೆಯುವನ 84 ಲಕ್ಷ ಜೀವರಾಶಿದು ಹೆಗಲು ಕೊಡೋ ಧನಿಯವನು. ಕಾರ್ಯಕ್ರಮದ ಮೊದಲ ಕರೆ. ನಮಸ್ತೆ. ಹಲೋ ಹಲೋ ಹಲೋ, ಯಾರು ಮಾತಾಡ್ತಿದ್ದೀರಿ? ಹಲೋ ಹಲೋ. ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿ. ನಾಗರಿಕರೇ, ತಮಗೆ ತಿಳಿದಿರುವಂತೆ ನಮ್ಮ ನಾಡಿನ ಪ್ರಮುಖ ಕಸಬು ಕೃಷಿ. ಬಾನುಲಿಯಲ್ಲಿ ನಿತ್ಯವೂ ಬೇಸಾಯಗಾರರ ಬದುಕನ್ನು ಪರಿಚಯಿಸುವ, ಕೃಷಿ ತಾಂತ್ರಿಕತೆಗಳನ್ನು ತಿಳಿಸುವ ಕಾರ್ಯಕ್ರಮಗಳು ಬಿತ್ತರವಾಗುತ್ತಿವೆ. ಮಡಿಕೇರಿ ಆಕಾಶವಾಣಿಯು ದಿನವೂ ಸಂಜೆ ಕೃಷಿ ಕುರಿತ ವಿಚಾರಗಳನ್ನು ಪ್ರಸಾರ ಮಾಡುತ್ತಿದೆ. ಪ್ರತಿ ಮಂಗಳವಾರ ನೇರ ಪ್ರಸಾರದಲ್ಲಿ ಕೃಷಿ ರಸಪ್ರಶ್ನೆಗಳ ಕಾರ್ಯಕ್ರಮ ಕೃಷಿ ಸಿರಿ, ಬುಧವಾರ ಕಾಫಿ ಬೆಳೆಯನ್ನು ಪರಿಚಯಿಸುವ ಕಾಫಿ ಕನ್ನಡಿ, ಶುಕ್ರವಾರಗಳಂದು ಕೃಷಿ ನಿರತ ಮಹಿಳೆಯರ ಬಗ್ಗೆ ನಾರಿ ದಾರಿ, ಶನಿವಾರದಂದು ಮಾಹಿತಿ ಮನೋರಂಜನೆಯ ಕೃಷಿ ಕಳಸ ಕೃಷಿ ಪುಂಜ, ಪ್ರತಿ ಭಾನುವಾರ ತೋಟಗಾರಿಕೆ ನೋಟಗಳಿಕೆ, ಹೀಗೆ ಉಪಯುಕ್ತ ಕಾರ್ಯಕ್ರಮಗಳು ಮೂಡಿಬರುತ್ತಿವೆ. ಕೊಡಗಿನ ಕೃಷಿ ಲೋಕವನ್ನ ನಿಮ್ಮ ಮನೆಗೆ ತಂದುಕೊಡುವ ಸಂಜೆಯ ಕೃಷಿ ಪ್ರಸಾರವನ್ನ 6:50-7:20 ತಾವೆಲ್ಲ ಆಲಿಸ್ತಾ ಇರಿ. ಈ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ. ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಹಲೋ ಹಲೋ ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು ಹೇಳಿ. ಮಂಜು. ಎಲ್ಲಿಂದ? ಕಾರ್ಗುಂದ. ಕಾರ್ಗುಂದ. ಏನ್ ಮಾಡ್ಕೊಂಡಿದ್ರಿ ನೀವು? ಏನೇಳಿ? ಏನ್ ಮಾಡ್ಕೊಂಡಿದ್ರಿ ನೀವು? ನಾವು ವರ್ಕಿಂಗ್. ಎಲ್ಲಿ? ಬ್ಯಾಂಗ್ಳೂರು. ಬ್ಯಾಂಗ್ಳೂರ್ ವರ್ಕ್ ಮಾಡ್ತೀರಿ? ಹೌದು. ಏನ ಕೃಷಿ ಏನಾದ್ರೂ ಇದೆಯಾ ನಿಮ್ಗೆ? ಕೃಷಿ ಇದು ಕಾಫಿ ಇದೆ. ಕಾಫಿ ಇದೆ. ಹೌದು. ಯಾರು ನೋಡ್ಕೊಳ್ತಾರೆ? ಅಪ್ಪ ಅಮ್ಮ ನೋಡ್ಕೊತಾರೆ. ಅಪ್ಪ ಅಮ್ಮ ನೋಡ್ಕೊಳ್ತೀರಿ. ನೀವು ಏನು ರಜದಲ್ಲಿ ಬರ್ತೀರಾ ಕೊಯ್ಲು ಸಂದರ್ಭದಲ್ಲಿ ಎಲ್ಲ? ಹೌದೌದು. ಎಷ್ಟೆಕರೆ ತೋಟ ಇದೇನೆ? 2 ಎಕರೆ. 2 ಎಕರೆ ಇದೆ. ಹೇಗಿದೆ ಫಸಲೆಲ್ಲ? ಹೇಗಿದೆ ಫಸಲು? ಪರವಾಗಿಲ್ಲ. 3 ವರ್ಷದಿಂದ ಅಧಿಕ ಮಳೆ ಬಿದ್ದು ಈ ಕಾಫಿ ಫಸಲಿಗೆ ತುಂಬಾ ತೊಂದರೆ ಆಗಿತ್ತು. ಹೌದೌದು. ಈ ವರ್ಷ ಏನ್ ಹೇಳ್ತಾರೆ ಮನೆಯಲ್ಲಿ? ಇವಾಗ ಮಳೆ ಅಷ್ಟಿಲ್ಲ, ಸ್ವಲ್ಪ ಇದಾಗಿದೆ, ಹೋಗಿದೆ ಸ್ವಲ್ಪ ತೋಟ ಇದೆಲ್ಲ, ಮರ ಗಿಡಗಳೇ ತೊಂದರೆ ಆಗಿದೆಯಾ? ಅಂದ್ರೆ ಮರ ಬಿದ್ದು ಕಾಫಿ ಗಿಡಗಳೇ ತೊಂದರೆ ಆಗಿದೆ. ಹೌದೌದು. ಈಗ ನಿಮ್ಗೊಂದು ಪ್ರಶ್ನೆ ಹೇಳಿ. ಏನು ಸಾವಯವ ಕೃಷಿ ಪದ್ಧತಿಯಲ್ಲಿ ಮಾಡ್ತೀರಾ, ರಾಸಾಯನಿಕ ಬಳಸ್ತೀರಾ? ರಾಸಾಯನಿಕ ಹೆಚ್ಚಾಗಿ ಬಳಸ್ತೀರಿ. ಹೌದು. ಸಾವಯವ ಕೃಷಿ ಪದ್ಧತಿಯಲ್ಲಿ ಹೌದು ಕಪ್ಪು ಬಂಗಾರ ಅಂತ ಯಾವ್ದನ್ನ ಕರೆಯುತ್ತಾರೆ? ಸಾವಯವ ಕೃಷಿ ಪದ್ಧತಿಯಲ್ಲಿ ಕಪ್ಪು ಬಂಗಾರ ಎಂದು ಯಾವುದನ್ನು ಕರೆಯುತ್ತಾರೆ? ಅಷ್ಟು ಐಡಿಯಾ ಇಲ್ಲ ಸರ್. ಕಪ್ಪು ಬಂಗಾರ ಬೆಳೆ ಅಲ್ಲ, ಕಾಫಿ ಇದ್ರದ ಅಗ್ರಿಕಲ್ಚರ್ದು. ಇಲ್ಲ. ಸಾವಯವ ಕೃಷಿ ಪದ್ಧತಿಯಲ್ಲಿ ಎರೆಹುಳು ಗೊಬ್ಬರ ಇದೆಯಲ್ಲ, ಅದನ್ನ ಕಪ್ಪು ಬಂಗಾರ ಅಂತ ಕರೀತಾರೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಕೇಳುಗರೆ, ನೀವು ಕೂಡ ಕರೆ ಮಾಡಿ, ಸುಲಭದ ಪ್ರಶ್ನೆಗಳಿರ್ತವೆ ಕೇಳಿ, ಹಾಗೂ ನಿಮ್ಮ ಕೃಷಿ ಪದ್ಧತಿಯ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 0822 228 661. ಮುಂದಿನ ಕರೆ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಏನ್ ಹೆಸರು? ಚೆನ್ನಪ್ಪ. ಏನ್ ಮಾಡ್ಕೊಂಡಿದ್ದೀರಿ ನೀವು? ನಾವು ಕೂಲಿ ಕೆಲಸ ಮಾಡ್ತೀವಿ. ಇಲ್ಲಿ ಹತ್ತಿರನೇ ತೋಟ ಇದೆಯಾ ಅಲ್ಲ ತುಂಬಾ ದೂರ ಹೋಗ್ಬೇಕಾ? ಹತ್ತಿರದಲ್ಲೇ ಇದೆ. ಈಗ ಕೂಲಿ ಕೆಲಸ ಅಂದ್ರೆ ನಿಮಗೆ ಒಂದೇ ತೋಟ ಇದೆಯಾ ಬೇರೆ ಬೇರೆ ತೋಟಗಳಿಗೆ ಹೋಗ್ಬೇಕಾಗ ಬರ್ತದ? ಒಂದೇ ತೋಟದಲ್ಲಿ ವರ್ಷ ಪೂರ್ತಿ ಕೆಲಸ ಮಾಡ್ತೀರಿ? ಹೇಗಿದೆ? 8 ವರ್ಷ ಆಯ್ತಾರೆ. ಹೌದಾ? ಈಗ ಏನ್ ಕೆಲಸ ಇರ್ತದೆ ಈ ಮಳೆಗಾಲದಲ್ಲಿ ಇಂತ ಸಂದರ್ಭದಲ್ಲಿ? ಈ ಸಮಯದಲ್ಲಿ ಕಚ್ಚಡ ಮಾಡ್ತಾ ಇದ್ದೀವಿ ಸರ್. ಕಚ್ಚಡ ಹೊಡಿತಿದ್ರಿ? ಹೌದು. ಕಾಫಿ ತೋಟದ್ದು? ಹೌದು. ಕಚ್ಚಡ ಹೊಡೆದಿದ್ರೆ ಏನಾಗ್ಬಹುದು ಈ ಟೈಮಲ್ಲಿ? ಕೊಳೆ ರೋಗ ಬರಕಿಲ್ಲ. ಕಚ್ಚಡ ಹೊಡೆದ್ರೆ ಚಂದ ಅಲ್ಲಿ ಗಾಳಿ ಆಡ್ತದೆ, ಅದರಿಂದಾಗಿ ಕಾಫಿ ಉದುರುವುದೆಲ್ಲ ನಿಲ್ತದೆ. ಹೌದೌದು. ಎಷ್ಟ್ ಜನ ಇದ್ದೀರಿ ನೀವು ಕೆಲಸ ಮಾಡ್ತಾ ಅಲ್ಲಿ? ನಾವು ಅಸಾಮಿಗಳು 9 ಜನ ಇದ್ದೇವೆ. ನಾವು ಹೆಂಗೇನೆ ಏನು ಏನು ಕೈಯಲ್ಲಿ ಕಚ್ಚಡ ಹೊಡಿತೀರಾ ಅಥವಾ ಅದಕ್ಕೂ ಮಿಷನ್ ಏನಾದ್ರು ದಬ್ಬೆ ಕಚ್ಚಡ ಅಂದ್ರೆ ಬುಡದಿಂದ ಮಣ್ಣು ಸಮೇತ ಬರ್ತದೆ ಅಲ್ವಾ? ಕಳೆನಾಶಕ ಏನಾದ್ರು ಉಪಯೋಗಿಸ್ತಾರಾ ನಿಮ್ಮ ಇದರಲ್ಲಿ? ಒಳ್ಳೆ ಅದು ಇದು ಅಂದ್ರೆ ಗಿಡಗಳಿಗೆ ಬೇಕಾಗಿ ಅಲ್ವಾ? ನಾನ್ ಕೇಳಿದ್ದು ಕೊತ್ತು ಬಿಡ್ತಾ ಉಂಟಲ್ಲ ಸರ್, ಅದಕ್ಕೆ ಕೊತ್ತು ಬಿಡುವಾಗ ಎಲ್ಲ ರೋಗ ಬರ್ತಾ ಉಂಟಲ್ಲ ಸರ್, ಸ್ಪ್ರೇ ಮಾಡ್ತಾ ಇದೀವಿ. ಕೀಟನಾಶಕ ಕಳೆನಾಶಕ ಅಲ್ಲ, ಕಳೆನಾಶಕ ಇದು ಕೊತ್ತು ಬಿಡುವಾಗ ಅದು. ಹೌದೌದು ಅಲ್ಲ, ನಾನ್ ಕೇಳಿದ್ದು ಈಗ ಈ ಕಾಡು ಬರ್ತದಲ್ವಾ, ಹುಲ್ಲೆಲ್ಲ ಬರ್ತದ ಅಂತ ಹೇಳಿ ಕೊಳೆನಾಶಕ ಹೊಡಿತಿದ್ದೀರಾ, ಕಳೆನಾಶಕ ಹೊಡಿತಿದ್ದೀರಾ ಅಂತ? ಕೊಳೆನಾಶಕ ಕಳೆನಾಶಕ ನೀವು ಹೊಡಿತಿರೋದು ಇದು ಒಳ್ಳೆ ಮೆಣಸು ಬಳ್ಳಿಗೆ ಕೊಳೆನಾಶಕ ಹೊಡಿತಿದ್ದೀರಿ ಅಲ್ವಾ? ನಿಮ್ಮ ತೋಟದಲ್ಲಿ ಹಣ್ಣುಗಳೆಲ್ಲ ಇದೆಯಾ ಅಲ್ಲಿ? ಹಣ್ಣುಗಳು ಉಂಟು ಸರ್. ನೀವು ಕೆಲಸ ಮಾಡೋದು ನಿಮಗೂ ಸಿಗ್ತದೆ? ಯಾವ್ದು ಇಷ್ಟ ಆಗ್ತದೆ ನಿಮಗೆ ತಿನ್ಲಿಕ್ಕೆ? ನಮಗೆ ಇದು ಸರ್ ಮೂಸಂಬಿ, ಆರೆಂಜ್ ಮೂಸಂಬಿ, ಹಲಸಿನ ಹಣ್ಣು ಸಿಗ್ಬಹುದು, ಮಾವಿನ ಎಲ್ಲ ಉಂಟು ಸರ್. ಮಾವಿನ ಹಣ್ಣು ಇರ್ತದೆ, ಚಿಕ್ಕು ಇರ್ಬೋದು, ಚಿಕ್ಕೆಲ್ಲ ಉಂಟು ಸರ್. ಈಗ ನಿಮ್ಗೊಂದು ಪ್ರಶ್ನೆ ಸುಲಭ ಇದೆ ಕೇಳಿ. ಬಡವರ ಸೇಬು ಅಂತ ಯಾವ ಹಣ್ಣನ್ನು ಕರೆಯುತ್ತಾರೆ? ಬಡವರ ಸೇಬು ಅಂತ ಯಾವ ಹಣ್ಣನ್ನು ಕರೆಯುತ್ತಾರೆ? ಬಡವರ ಸೇಬು, ಬಡವರ ಸೇಬು ಸರ್ ಒಂದು ಹಣ್ಣನ್ನ ನಮಗೆಲ್ಲರಿಗೂ ಸಿಗ್ತದೆ ಅದು ಸುಲಭದ. ಹಲಸಿನಕಾಯಿ ಅಲ್ಲ, ಬಡವರ ಸೇಬು ಸ್ವಲ್ಪ ಅದರ ಆಕಾರ ಕೂಡ ಅಷ್ಟೇ ಇರ್ತದೆ. ನೀವು ತಿಂದಿರ್ತೀರಪ್ಪ ಹಾಗಾಗಿ. ಬಡವರ ಸೇಬು ಅಂತ ಪೇರಲ್ಲ ಹೇಳಿದಿರ, ಸೀಬೆಕಾಯಿ. ಸೀಬೆಕಾಯಿನ ಬಡವರ ಸೇಬು ಅಂತ ಕರೀತಾರೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು. ಮುಂದೆ ಕೂಡ ಹೀಗೆ ಕರೆ ಮಾಡ್ತಾ ಇರಿ. ಮಾಡ್ತಾ ಇರ್ತೀನಿ ಸರ್. ನನಗೆ ಇವಾಗ ಸುಮಾರು ಟೈಮ್ ಆಯ್ತು ಸರ್, ಒಂದು ಕೊರೋನಾ ಬಂದ ಮೇಲೆ ಕಾಲ್ ಮಾಡಕ್ಕಿಲ್ಲ ಸರ್. ಹೌದಾ? ಇನ್ನು ಹಾಗೆ ಮಾಡ್ಬೇಡಿ, ಅವಕಾಶ ಸಿಕ್ಕದ. ಹೌದೌದು, ಈಗಿನ ನಂಬರ್ 228661. ಓಕೆ ಸರ್, ಥ್ಯಾಂಕ್ ಯು ಸರ್. 08272 ಇದು ಕೋಡ್. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಕೆಳಗರೆ, ರಾಜ್ಯ ಸರ್ಕಾರ ರೈತ ಬಂಧು ಎನ್ನುವ ವಿನೂತನ ಯೋಜನೆಯನ್ನ ರೂಪಿಸಿದೆ. ಇದು ಎರೆಹುಳು ಗೊಬ್ಬರಕ್ಕೆ ಸಂಬಂಧಪಟ್ಟಿದ್ದು. ಈ ಯೋಜನೆಯಡಿಯಲ್ಲಿ ರಾಜ್ಯದಲ್ಲಿ ಸುಮಾರು 1.5 ಲಕ್ಷಕ್ಕೂ ಅಧಿಕ ಎರೆಹುಳು ಗೊಬ್ಬರ ತೊಟ್ಟಿ ನಿರ್ಮಾಣದ ಗುರಿ ಹೊಂದಲಾಗಿದೆ. ಈಗ ಮುಂದಿನ ಕರೆಯನ್ನು ಸ್ವೀಕರಿಸಿ ಮತ್ತಷ್ಟು ಮಾಹಿತಿ. ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ದೂರವಾಣಿ ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ. ಎರೆಹುಳು ಗೊಬ್ಬರ ಬಳಕೆಯಿಂದ ಮಣ್ಣಿನ ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಗುಣ ಎರಡು ಪೆಟ್ಟು ಹೆಚ್ಚಾಗುತ್ತದೆ. ಉತ್ಪನ್ನಗಳ ಗುಣಮಟ್ಟ ಕೂಡ ಹೆಚ್ಚಾಗುತ್ತೆ. ಎರೆಹುಳು ಗೊಬ್ಬರ ಉತ್ಪಾದಿಸಿ ಬಳಸಿದರೆ ಪ್ರತಿ ಎಕರೆಗೆ ಉತ್ಪಾದನಾ ವೆಚ್ಚದಲ್ಲಿ ಶೇಕಡ 25-30% ಉಳಿಸಬಹುದು ಅಂತ ತಜ್ಞರು ಹೇಳ್ತಾರೆ. ಈಗ ಮುಂದಿನ ಕರೆ. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಹಲೋ, ನಿಮ್ಮ ಹೆಸರು ಹೇಳಿ. ರಜನಿ. ಸುಂಟಿಕೊಪ್ಪದಿಂದ ರಜನಿ ಅವರು? ಏನ್ ಮಾಡ್ಕೊಂಡಿದ್ರಿ ನೀವು? ಮನೇಲಿ ಇರೋದು ಅಂದ್ರೆ ಕೃಷಿ ಇದೆ. ಕೃಷಿ ಇದೆಯಾ? ಏನೆಲ್ಲ ಬೆಳಿತೀರಿ? ಕಾಫಿ. ನೀವು ರೇಡಿಯೋ ಹತ್ರ ಇದ್ದೀರಾ? ಸ್ವಲ್ಪ ದೂರ ಬರಬೇಕು, ಇಲ್ಲಾದ್ರೆ ಅದರ ವಾಲ್ಯೂಮ್ ಕಮ್ಮಿ ಮಾಡಬೇಕು. ಯಾವಾಗಲೂ ಆಕಾಶವಾಣಿಗೆ ಕರೆ ಮಾಡುವಾಗ ನೇರ ಫೋನಿನ ಕಾರ್ಯಕ್ರಮದಲ್ಲಿ ರೇಡಿಯೋ ವಾಲ್ಯೂಮ್ ಕಮ್ಮಿ ಇರಬೇಕು, ಇಲ್ಲಾದ್ರೆ ನೀವು ರೇಡಿಯೋದಿಂದ ದೂರ ಇರಬೇಕು. ಹೇಳಿ, ಏನೆಲ್ಲ ಬೆಳಿತೀರಿ? ಸ್ವಲ್ಪ ಬಾಳೆ. ಕಾಡು ಪ್ರಾಣಿಗಳ ತೊಂದರೆ ಏನಾದರೂ ಇದೆಯಾ ನಿಮಗೆ? ಹಂದಿಗಳು ಬಾಳೆಗೆ ತೊಂದರೆ ಕೊಡ್ತವೆ. ಮಂಗನ ಕಾಟ? ಮಂಗಳ ಅಪರೂಪಕ್ಕೆ ಬರ್ತವೆ ಕಾಫಿ ಕಾಫಿ ತಂದು. ಅವು ಏನು ಕಾಫಿಗೆ ತೊಂದರೆ ಕೊಡ್ತಾವ? ಕಾಫಿ ಕಾಫಿ ಎಲ್ಲ ತಿಂತಾರೆ ಹಣ್ಣನ್ನೆಲ್ಲ. ಅವುಗಳನ್ನ ತಡಿಲಿಕ್ಕೆ ಏನ್ ಮಾಡ್ತೀರಾ? ಇಲ್ಲ ಹಾಗೆ ಬೆರ್ತದಷ್ಟೇ, ಮತ್ತೆ ಏನ್ ಮಾಡಕ್ಕಾಗ್ತಿಲ್ಲ. ಏನ್ ಮಾಡೋದಿಲ್ಲ, ಹೆದರಿಸುವಂತ ಕೆಲಸ ಯಾವ್ದು ಮಾಡ್ತಾ ಇಲ್ಲ. ಬೇಕಾದಷ್ಟು ನೀವು ತಿಂದ್ಕೊಳ್ಳಿ, ಉಳಿದಿದ್ರೆ ನಮಗೆ ಅಂತ ಬಿಡ್ತೀರಾ? ಅದೇನಿಲ್ಲ, ಬೆರೆಸಿದ್ರೆ ಅವ್ರು ಹೋಗ್ಬೇಕಲ್ಲ, ಮತ್ತೆ ಪುನಃ ಪುನಃ ಬರ್ತಾ ಇರ್ತಾರೆ. ಅಂದ್ರೆ ನಮ್ಮ ತೋಟಂಡ ಆ ಕಡೆ ಸ್ವಲ್ಪ ಆಡಿದೆ, ಹಂಗೆ ಬರ್ತಾ ಇರ್ತಾರೆ. ಅವ್ರು ಬೆರೆಸಿದ್ರು ಹೋಗ್ತಿಲ್ಲ. ಹೌದಾ? ಮತ್ತೆ ಪ್ರಾಣಿಗಳನ್ನ ಏನ ಸಾಕಿದ್ರೆ? ದನ ಕರುಗಳು, ನಾಯಿ? ದನ ಹಸು ಇದೆ, ಆಮೇಲೆ ಒಂದು ಕರು ಇದೆ, ಆಮೇಲೆ ನಾಯಿ, ಮತ್ತೆ ನಾಲ್ಕು ಕೋಳಿ. ಹೌದಾ? ನಿಮಗೊಂದು ಪ್ರಶ್ನೆ, ಜರ್ಸಿ ತಳಿ ಸಂವರ್ಧನಾ ಕೇಂದ್ರ ಕೊಡಗಿನಲ್ಲಿ ಎಲ್ಲಿದೆ? ಜರ್ಸಿ ತಳಿಯ, ಜರ್ಸಿ ಹಸು ತಳಿ ಕೇಳಿದಿರಲ್ಲ, ಜರ್ಸಿ ಹಸು ತಳಿಯ ಸಂವರ್ಧನಾ ಕೇಂದ್ರ ಕೊಡಗಿನಲ್ಲಿ ಇದೆ, ಅದು ಎಲ್ಲಿದೆ? ಸರಿಯಾದ ಉತ್ತರ, ಬೆಂಗಳೂರಿನ ಹೆಸರಘಟ್ಟ ಬಿಟ್ರೆ ಇಲ್ಲಿ ಮಾತ್ರ ಈ ಕೇಂದ್ರ ಇರೋದು. ಹೆಚ್ಚು ಹಾಲು ಕೊಡುವ ನಿಟ್ಟಿನಲ್ಲಿ ತಳಿ ರೂಪಿಸುವ ಉದ್ದೇಶದಿಂದ ಈ ಕೇಂದ್ರವನ್ನ ಆರಂಭಿಸಿದ್ದಾರೆ. ಹೋಗಿದ್ರ, ಭೇಟಿ ಕೊಟ್ಟಿದ್ರ ಅಲ್ಲಿಗೆ? ಯಾರು ಟೂರ್ ಹೋಗಿರುವಾಗ ಸ್ಕೂಲಲ್ಲಿ? ಆ ನೆನಪು ಈಗಲೂ ಇದೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಕರೆ ಮಾಡ್ತಾ ಇರಿ. ಕೆಳಗರೆ ನೀವು ಕೂಡ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 228661, ಎಸ್ಟಿಡಿ ಕೋಡ್ 08272. ಮುಂದಿನ ಕರೆಯನ್ನ ಸ್ವೀಕರಿಸೋಣ. ನಮಸ್ತೆ. ನಮಸ್ತೆ ಸರ್. ಯಾರು, ಎಲ್ಲಿಂದ ಮಾತಾಡ್ತಿದ್ದೀನಿ? ಶ್ರುತಿ ಅಂತ, ಗೌಡಹಳ್ಳಿಯಿಂದ. ಗೌಡಹಳ್ಳಿ ಎಲ್ಲಿ ಬರ್ತದೆ? ಸೋಮರ್ಪೇಟ್ ತಾಲೂಕ್, ಶರ್ಮಸಂತೆ ಹೋಗೋ ರೋಡಲ್ಲಿ. ಏನು ಕೃಷಿ ಮಾಡ್ತೀರಿ ನೀವು? ಕಾಫಿ ತೋಟ ಇದೆ, ಜೊತೆಗೆ ಪೆಪ್ಪರ್ ಮತ್ತೆ ಅಡಿಕೆ ಕೂಡ ಹಾಕಿದ್ದೀನಿ. ಪೆಪ್ಪರ್ ಮತ್ತು ಅಡಿಕೆ ಹಾಕಿದ್ದೀನಿ. ಈ ಮಳೆಗಾಲದಲ್ಲಿ, ಈ ಸಮಯದಲ್ಲಿ ಏನ್ ಕೆಲಸ ನಡೀತಿದೆ ತೋಟದಲ್ಲಿ? ಇವಾಗ ನೆಕ್ಸ್ಟ್ ಇದು ಗೊಬ್ಬರ ಹಾಕ್ಬೇಕು, ಕಚಡ ಆಯ್ತು, ಗೊಬ್ಬರ ಹಾಕ್ಬೇಕು. ಈ ಗೊಬ್ಬರ ಅಂದ್ರೆ ರಾಸಾಯನಿಕ ಗೊಬ್ಬರ? ಹೌದು. ಗೊಬ್ಬರ ಹಾಕುವಾಗ ಮಾಹಿತಿಗಳನ್ನೆಲ್ಲ ಎಲ್ಲಿಂದ ಪಡ್ಕೊಳ್ತೀರಿ? ಯಾವ ರೀತಿಯ ಗೊಬ್ಬರ ಹಾಕ್ಬೇಕು ಅಂದ್ರೆ ನಿಮ್ಮ ಅನುಭವದಿಂದ ಯಾವ್ದು ಹಾಕ್ತಾ ಇದ್ದೀರ ಅದನ್ನ ಹಾಕ್ತೀರಾ, ಅಥವಾ ವಿಜ್ಞಾನಿಗಳ ಸಲಹೆ ತಜ್ಞರ ಸಲಹೆಯನ್ನ ಪಡಿತೀರಾ? ಆತರ ಏನು ಇಲ್ಲ, ಅದೇ ಯಾವ್ದು ಹಾಕ್ತೀವಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗುದು. ಯಾರು ಆತರ ಏನು ಒಪಿನಿಯನ್ ತಗೊಳಕ್ ಹೋಗಲ್ಲ. ಈಗ ನಿಮ್ಮ ರೈತರು ಹತ್ರ ಹತ್ರ ಇದ್ದವರು ಒಂದು ಮಾತುಕತೆ ಆಗ್ತದೆ, ಕಳೆದ ವರ್ಷ ಈ ಗೊಬ್ಬರ ಹಾಕದೆ ಒಳ್ಳೆ ಕಾಯಿ ಬೀಳಲಿಲ್ಲ, ಉದರಲಿಲ್ಲ, ಕಾಯಿ ಒಳ್ಳೆ ದಪ್ಪ ಬಂತು, ಇಂತ ಮಾತುಗಳೆಲ್ಲ ಮಾಡ್ತಾರೆ. ನೀವು ಅಂದ್ರೆ ನೀವು ಅಂತ ಸಂವಾದದಲ್ಲಿ ಪಾಲ್ಗೊಳ್ತೀರಾ? ಇಲ್ಲ ಇಲ್ಲ. ಮನೆ ಹತ್ರ ಯಾವ ಗೊಬ್ಬರ ಮಾಹಿತಿಯನ್ನ ತಗೊಳ್ಳೋದು, ಯಾವ ರೀತಿ ಗೊಬ್ಬರ ಹಾಕಿದ್ರಿ, ಎಷ್ಟು ಹಾಕಿದ್ರಿ? ಹಸ್ಬೆಂಡ್ ಡಿಸ್ಕಸ್ ಮಾಡ್ತಾರೆ, ನಾವೇನ್ ಅದಕ್ಕೆ ಹೋಗಲ್ಲ. ಎಷ್ಟು ಎಕರೆ ಇದೆ? ಅರೌಂಡ್ 25 ಎಕರ್ಸ್ ಇದೆ. ಅಂದ್ರೆ ನೀವು ಪ್ರತಿದಿನ ಕೆಲಸದವರು, ಅವರು ಕೆಲಸ ಮಾಡ್ತಾ ಇರುವಾಗ ಅವರು ಸುತ್ತ ಇರ್ತೀರಿ? ಹಾ, ಯಾವಾಗ್ಲಾದ್ರೂ ಒಂದೊಂದ್ಸಲಿ ಹೋಗ್ತೀವಿ, ದಿನ ಏನ್ ಹೋಗಲ್ಲ. ಮನೆ ಹತ್ರ ಇದೆಯಾ ದೂರ ಇದೆಯಾ? ಮನೆ ಹತ್ರನೂ ಇದೆ, ದೂರನೂ ಇದೆ. ಮನೆ ಹತ್ರ ಇರೋ ತೋಟಕ್ಕಾದ್ರೆ ಅವ್ರು ಬಂದಾಗ ಹೋಗ್ತೀವಿ, ದೂರ ಇರೋದಕ್ಕೆ ಹೋಗಲ್ಲ. ಅಂದ್ರೆ ಪ್ರತಿದಿನ ಕೆಲಸ ಮಾಡ್ಲಿಕ್ಕೆ ಜನ ಇರ್ತಾರ? ಸಮಯ ಬೇಕಾದಾಗ ಮಾತ್ರ ಕರ್ಕೊಳ್ತೀರಾ? ಬೇಕಾದ್ರೆ ಡೈಲಿ ಇರ್ತಾರೆ. ಈಗ ಕೆಲಸ ಇಲ್ಲ ಅಂದಾಗ ಬೇರೆಯವ್ರಿಗೆ, ನಮ್ಗೆ ಗೊತ್ತಿರೋರಿಗೆ ಅವ್ರಿಗೆ ಕಳ್ಕೊಳ್ತೀವಿ. ಅಂದ್ರೆ ನೆಕ್ಸ್ಟ್ ನಮಗೆ ಬೇಕು ಅಂದಾಗ ಸಿಗ್ಬೇಕಲ್ಲ ಅವರು. ಸೊ ಆತರ ಒಂಥರ ನೀವೇ ಒಂದು ಮ್ಯಾನೇಜ್ ಮಾಡ್ತೀರಾ ಅದಕ್ಕೆ ಅದನ್ನ? ಹಾ ಹೌದು. ಈಗ ಕಾರ್ಮಿಕರ ಕೊರತೆ ಏನ್ ತೊಂದರೆ ಆಗೋದಿಲ್ಲ ನಿಮ್ಗೆ? ಇಲ್ಲ, ಆತರ ಏನು ಆಗಲ್ಲ. ಯಾವಾಗಲೂ ಕಾಯಂ ಕೆಲಸಗಾರರು ಇದ್ದಾರೆ. ಹಾ ಹೌದು. ಕೃಷಿ ನಿಮಗೆ ಇಷ್ಟ ಇತ್ತಾ ಮೊದಲಿಂದಲೇ? ನನ್ಗೆ ತುಂಬಾ ಇಷ್ಟ, ಅಂದ್ರೆ ಕೃಷಿಯಲ್ಲಿ ಏನಾದ್ರು ಮಾಡ್ಬೇಕು ಅಂತ ತುಂಬಾ ಇಷ್ಟ. ಬಟ್ ಇನ್ನ ನಾನು ಅಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿಲ್ಲ. ಕಾರಣ? ನಾನಂದ್ರೆ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ನಂಗೆ ಅಂದ್ರೆ ಟೈಮ್ ಸಿಕ್ಕಾಗ, ಬಿಡುವಾದಾಗ ಮಾತ್ರ ಹೋಗ್ತೀನಿ. ಈಗ ಏನು ಅಂದ್ರೆ ನಿಮ್ಮ ಕೆಲಸ ಏನಲ್ಲಿ? ಇಲ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಅಲ್ಲಿ ಸಿಸ್ಟಮ್ ಆಪರೇಟರ್ ಆತರ ಕ್ಲೆರಿಕಲ್ ಕಮ್ ಸಿಸ್ಟಮ್ ಆಪರೇಟರ್ ಕಂಪ್ಯೂಟರ್ ಆನ್ಲೈನ್ ವರ್ಕ್ ಎಲ್ಲ ಇರುತ್ತಲ್ಲ ಅದು ಟೀಚ್ ಮಾಡೋದಲ್ಲ ಟೀಚಿಂಗ್ ಇಲ್ಲ ಸರಿ ಈಗ ನಿಮ್ಗೊಂದು ಪ್ರಶ್ನೆ ಹಾ ಕೇಳಿ ತುಂಬಾ ಸುಲಭ ಇದೆ ಟ್ರೈ ಮಾಡ್ತೀನಿ ಲಂಗ್ರ ಕೇಸರ್ ಹಿಮಸಾಗರ್ ಬಂಗನಪಲ್ಲಿ ಇದು ಯಾವ ತಳಿಗೆ ಯಾವ ಹಣ್ಣಿಗೆ ಸಂಬಂಧಪಟ್ಟ ತಳಿ ಆಗಿರ್ಬೋದು ಅಂತ ಹೇಳ್ತೀರಿ ಕೇಳಿದ್ರ ಹೆಸರು ಇಲ್ಲ ಫಸ್ಟ್ ಟೈಮ್ ಕೇಳ್ತಿರೋದು ಲಂಗ್ರ ಕೇಸರ್ ಹಿಮಸಾಗರ್ ಬಂಗನಪಲ್ಲಿ ಇಷ್ಟು ಹೇಳಿದ್ರೆ ನಿಮಗೆ ಅರ್ಥ ಆಗ್ಲಿಕ್ಕಿಲ್ಲ ಯಾಕೆಂದ್ರೆ ಮ್ಯಾಂಗೋ ಇರ್ಬೋದು ಅಂತ ಅನ್ಕೋತೀನಿ ನಿಜವಾಗ್ಲೂ ಅದೇ ನಾನು ಇನ್ನೂ ಸ್ವಲ್ಪ ಸುಲಭ ಮಾಡ್ಲಿಕ್ಕೆ ಹೇಳ್ತಿದ್ದೆ ಆಲ್ಫನ್ಸೋ ಮಲ್ಗೋವಾ ಬಾದಾಮಿ ಮಲ್ಲಿಕಾ ರಸ್ಪುರಿ ಇದೆಲ್ಲ ಹೇಳಿದ್ರೆ ಬೇಗ ಗೊತ್ತಾಗ್ಬಿಡ್ತಿತ್ತು ಹೌದು ಭಾರತದಲ್ಲಿರುವ ಮಾವಿನ ಹಣ್ಣಿನ ತಳಿ ಇದು ಮುಗಿತಾ ಬಂತು ಕರೆ ಮಾಡಿದಕ್ಕೆ ಧನ್ಯವಾದಗಳು ಆಗ್ಲಿ ಹೀಗೆ ಮಾಡ್ತಾ ಇರಿ ಅವಕಾಶ ಸಿಕ್ಕದಾಗ ನಿಮ್ಮ ಆಸಕ್ತಿಯ ಕ್ಷೇತ್ರ ಯಾವ್ದುಂಟು ಅಂತ ಕಾರ್ಯಕ್ರಮ ನೀವು ಕರೆ ಮಾಡಬಹುದು ನಮ್ಮ ದೂರವಾಣಿ ಸಂಖ್ಯೆ ಅದೇ ಇದೆ 0827 228 6611 ಕರೆ ಮಾಡಿದಕ್ಕೆ ಧನ್ಯವಾದಗಳು ಕೇಳುಗರೆ ನಾಳಿನ ಕಾರ್ಯಕ್ರಮದಲ್ಲಿ ಸಂಜೆ 6:50 ಕುಶಾಲನಗರದ ವೆಂಕಟೇಶ್ ಅವರೊಂದಿಗೆ ಮಾಡ ಹಾಗಲ ಕಾಯಿ ಬೆಳೆಯ ಬಗೆಗಿನ ಸಂದರ್ಶನವನ್ನ ಕೇಳ್ತೀರಿ ಈಗ ಮುಂದಿನ ಕರೆ ನಮಸ್ತೆ ಹಲೋ ನಮಸ್ತೆ ಸರ್ ನಿಮ್ಮ ಹೆಸರು ಹೇಳಿ ರೇಷ್ಮಾ ಅಂತೇಳಿ ಎಲ್ಲಿಂದ ಗಾಳಿಬೀಡು ಗಾಳಿಬೀಡಿಂದ ಗಾಳಿಬೀಡು ಪ್ರದೇಶದಲ್ಲಿ ಮಳೆ ಹೇಗಿದೆ ಇಲ್ಲಿ ಮಳೆ ಜಾಸ್ತಿ ಯಾವಾಗ್ಲೂ ಹೌದು ಮೂರು ವರ್ಷದಿಂದ ಕಳೆದ ಮೂರು ವರ್ಷದಷ್ಟು ಇದೆಯಾ ಅಷ್ಟು ಇಲ್ಲ ಈ ವರ್ಷ ಸ್ವಲ್ಪ ಲಾಸ್ಟ್ ಇಯರ್ಕಿಂತ ಸ್ವಲ್ಪ ಜಾಸ್ತಿ 2018 ಅಷ್ಟು ಇಲ್ಲ ಸರ್ ಮಳೆ 2018 ಅಷ್ಟು ಇಲ್ಲ ಕಳೆದ ವರ್ಷಕ್ಕಿಂತ ಸ್ವಲ್ಪ ಜಾಸ್ತಿ ಮಳೆ ಇದ್ರು ಒಂದೇ ಸಲಕ್ಕೆ ಬರಲಿಲ್ಲ ಮೂರು ತಿಂಗಳಲ್ಲೂ ಮಳೆ ಬಂದಿದ್ರಿಂದ ನಿಮ್ಗೆ ಅಷ್ಟೇನು ತೊಂದರೆ ಆಗ್ಲಿಲ್ಲ ತೊಂದ್ರೆ ಅಂದ್ರೆ ಕಾಫಿ ತೋಟ ತುಂಬಾ ತೊಂದ್ರೆ ಈ ಮಳೆಯಿಂದ ಆದ್ರೆ ಇಲ್ಲಿ ಹೊಗೆ ತರ ಬರುತ್ತಲ್ಲ ಅದ್ರಿಂದ ಕಾಫಿ ಎಲ್ಲ ಉದುರಿ ಹೋಗೋದು ಜಾಸ್ತಿ ನಾವು ಮಡಿಕೇರಿ ಮಂಜು ಅಂತ ಹೇಳಿ ಖುಷಿ ಪಡ್ತೀವಿ ಹೌದು ಆದ್ರೆ ಬೆಳೆಗಳಿಗೆ ತುಂಬಾ ತೊಂದರೆ ಆಗ್ತದೆ ಹೌದು ಅದು ಟೂರಿಸ್ಟ್ ಅವ್ರಿಗೆ ತುಂಬಾ ಇಷ್ಟ ಮಂಜು ಅಂತೇಳಿ ಮತ್ ನಮಗೆ ಏನಂದ್ರೆ ಇಲ್ಲಿ ಇರೋ ಕೃಷಿಕರಿಗೆ ಅದರಿಂದ ತುಂಬಾ ಪ್ರಾಬ್ಲಮ್ ಇದೆ ತುಂಬಾ ತೊಂದರೆ ಇದೆ ಹೌದು ಸರ್ ಈಗ ತೋಟದಲ್ಲಿ ಕಾಯಿ ಉದುರುವ ಎಲ್ಲ ಪರಿಸ್ಥಿತಿ ಇದೆಯಲ್ವಾ ಹೌದು ಅದಕ್ಕೆ ಏನ್ ಮಾಡ್ತೀರಿ ನೀವು ಎಂತ ಮಾಡೋದಿಲ್ಲ ಸರ್ ಏನ್ ಸಿಕ್ಕಿದಷ್ಟು ಅಂತ ಇದ್ ಮಾಡ್ತೀವಿ ತಜ್ಞರ ಸಲಹೆಯನ್ನು ಪಡೆದಿಲ್ವಾ ಯಾವ್ದಾದ್ರು ಸ್ಪ್ರೇ ಮಾಡೋದು ಇಲ್ಲ ಗೊಬ್ಬರದಲ್ಲಿ ಬದಲಾವಣೆ ಮಾಡೋದು ಇಲ್ಲ ಸರ್ ಏನು ಮಾಡಲಿಲ್ಲ ಇಲ್ಲ ಸರ್ ಈಗ ರಾಸಾಯನಿಕ ಕೃಷಿ ಪದ್ಧತಿಯನ್ನೇ ಅಳವಡಿಸ್ಕೊಂಡಿದ್ದೀರಿ ಹೌದು ಸರ್ ಹೇಗೆ ಅನಿಸ್ತದೆ ಕೃಷಿ ಲಾಭ ಅಂತ ಅನಿಸ್ತದ ಈ ಊರಲ್ಲಿ ಏನು ಅಂತ ಲಾಭ ಅಂತ ಏನಿಲ್ಲ ನಾವೇ ತೋಟ ಕೆಲಸ ಮಾಡೋದ್ರಿಂದ ಏನೋ ಅಲ್ಲಿಂದ ಅಲ್ಲಿಗೆ ಸರಿ ಹೋಗ್ತಾ ಇದೆ ಸರ್ ನಷ್ಟನೂ ಅಲ್ಲ ಲಾಭನೂ ಅಲ್ಲ ಹೌದು ಸರ್ ಅಂದ್ರೆ ಹೆಚ್ಚು ಗಾಳಿಬೀಡು ಪ್ರದೇಶ ಇದೆಲ್ಲ ಹೆಚ್ಚು ಬೆಟ್ಟ ಗುಡ್ಡಗಳು ಇರೋದ್ರಿಂದ ಮಳೆಯೂ ಅಧಿಕ ಆಗಿರೋದ್ರಿಂದ ಮಣ್ಣಿನ ಫಲವತ್ತತೆ ನಿಲ್ತಿಲ್ಲ ಅಲ್ವಾ ಹೌದು ಸರ್ ಈಗ ಗೊಬ್ಬರ ಎಲ್ಲ ಹಾಕ್ತಿರಲ್ವಾ ತುಂಬಾ ಮಳೆ ಬಂದ್ರೆ ಅದು ಕೊಚ್ಕೊಂಡು ಹೋಗ್ಬಿಡ್ತದೆ ಅದಕ್ಕೇನಾದ್ರೂ ವ್ಯವಸ್ಥೆ ಮಾಡ್ಕೊಂಡಿದೀರಾ ಅಂದ್ರೆ ಚರಂಡಿ ತೆಗಿಯೋದು ಕಾಫಿ ತೋಟದಲ್ಲಿ ಮೊದ್ಲು ಮಾಡಿರೋದು ಇಂಗು ಗುಂಡಿ ಇಂಗು ಗುಂಡಿ ಈಗೇನಿಲ್ಲ ಯಾರೆಲ್ಲ ಕೆಲಸ ಮಾಡ್ತೀರಿ ತೋಟದಲ್ಲಿ ತೋಟದಲ್ಲಿ ಮಾವ ಜಾಸ್ತಿ ಮಾಡ್ತಾರೆ ಇನ್ನು ನಮ್ಮ ಹಸ್ಬೆಂಡ್ ಅವರು ಮಾಡ್ತಾರೆ ನಾನು ಮಾಡ್ತೀನಿ ಮನೇಲಿ ಇರ್ತೀನಿ ಹೌದು ಎಷ್ಟು ಎಕರೆ ತೋಟ ಇರ್ತದೆ ಹಲೋ ಎಷ್ಟು ಎಕರೆ ತೋಟ ಇದೆ ನಿಮಗೆ 3 ಎಕರೆ ಇದೆ ಸರ್ 3 ಎಕರೆ ತೋಟ ಇದೆ ಹೌದು ಸರ್ ಗದ್ದೆ ಇದೆ ಗದ್ದೆ ನೆಟ್ಟಿದ್ದೀರಾ ಹೌದು ಸರ್ ನೆಟ್ಟಿದ್ದೀವಿ ಈಗಷ್ಟೇ ಗದ್ದೆ ಕೆಲಸ ಮುಗ್ದಿದೆ ಇನ್ನು ತೋಟಕ್ಕೆ ಇನ್ನು ಹೋಗ್ಬೇಕು ಮಳೆ ಇತ್ತಲ್ಲ ಸರ್ ಇವತ್ತು ಸ್ವಲ್ಪ ಪರವಾಗಿಲ್ಲ ಮಳೆ ಏಲಕ್ಕಿ ಏನಾದ್ರು ಬೆಳಿತೀರಾ ಮುಂಚೆ ಬೆಳೀತಾ ಇದ್ರು ಇವಾಗ ಏಲಕ್ಕಿ ತೋಟ ಎಲ್ಲ ಕಾಫಿ ತೋಟ ಮಾಡಿದ್ದಾರೆ ಸರ್ ಯಾಕಾಗಿ ಏಲಕ್ಕಿಯಿಂದ ಕಾಫಿಗೆ ಬಂದ್ರಿ ಅದು ಅಷ್ಟು ನನಗೆ ಐಡಿಯಾ ಇಲ್ಲ ಸರ್ ಲಾಭದ ಕಮ್ಮಿ ಆಗ್ತದೆ ಅವಾಗೆಲ್ಲ ಅಷ್ಟು ಲಾಭ ಇತ್ತು ರೇಟ್ ಎಲ್ಲ ಕಡಿಮೆ ಇತ್ತಲ್ಲ ಸರ್ ಅವಾಗೆಲ್ಲ ಕಾಫಿಗೆಲ್ಲ ರೇಟ್ ಇದೆ ಅಂತ ಎಲ್ಲ ಇದ್ ಮಾಡಿ ಕಾಫಿ ತೋಟ ಮಾಡಿದ್ರಿ. ಈಗ ಕಾಫಿಗೆ ರೇಟ್ ಬರ್ತಿದೆ ಅಂತ ಹೇಳೋ ಒಂದು ಮಾಹಿತಿ ಬರ್ತಾ ಇದೆ. ಹೌದು ಸರ್, ಬೇರೆ ದೇಶಗಳಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ. ಹೌದು, ಬ್ರೆಜಿಲ್ ಅಲ್ಲೆಲ್ಲ ಬ್ರೆಜಿಲ್ ಇದಾಗಿದೆ ಅಂತ ಪೇಪರ್ ಅಲ್ಲಿ ನೋಡಿದೀನಿ. ನೋಡಿದಿರಿ, ಆದ್ರೆ ತಜ್ಞರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಇದೊಂದು 3-4 ವರ್ಷ ಇದೇ ರೀತಿ ಇರ್ತದೆ, ಬೆಲೆಯಲ್ಲಿ ಏನ್ ದೊಡ್ಡ ವ್ಯತ್ಯಾಸ ಆಗುದಿಲ್ಲ, ಕಮ್ಮಿ ಆಗ್ಲಿಕ್ಕಿಲ್ಲ. ಹಾಗಂತ ಹೇಳಿ ನೀವು ಸಿಕ್ಕಾಬಟ್ಟೆ ನಿಮ್ಮ ಬೇರೆ ಬೇರೆ ರೀತಿಯ ತೋಟಗಳು ಇರ್ತದಲ್ಲ, ಗದ್ದೆ ಈ ಏಲಕ್ಕಿ ತೋಟಗಳು, ಇದನ್ನೆಲ್ಲ ಮತ್ತೆ ಕಾಫಿ ತೋಟ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದೊಂದು 3 ವರ್ಷದ ಮಾತ್ರ, ಮತ್ತೆ ಪರಿಣಾಮ ಏನು ಅಂತ ಗೊತ್ತಿಲ್ಲ. ಹವಾಮಾನ ವೈಪರೀತ್ಯ ಎಲ್ಲಿದೆ ಅಂತ ಏನು ಏನಾಗ್ತದೆ ಅಂತ ಗೊತ್ತಿಲ್ಲ. ಅದರಿಂದ ನಿಮ್ಮ ಇರುವ ಬೆಳೆಗಳನ್ನೇ ಸಂರಕ್ಷಿಸಿಕೊಂಡು ಬನ್ನಿ ಅಂತ ಹೇಳ್ತಿದ್ದಾರೆ. ಈಗ ನಿಮ್ಗೊಂದು ಪ್ರಶ್ನೆ, ನಿಮ್ಮ ವ್ಯಾಪ್ತಿ ಸುತ್ತಮುತ್ತದ್ದೇ ಬರ್ತದೆ ಇದು. ಕೊಡಗಿನ ಮಾಂದಲ್ಪಟ್ಟಿಯಲ್ಲಿ ಕೇಳಿದಿರಲ್ಲ, ಮಾಂದಲ್ಪಟ್ಟಿ ನಿಮ್ಮ ಹತ್ರ ಆಗ್ತದೆ. ಒಂದು ಅರಳಿರುವ ಹೂವಿನ ಬಗ್ಗೆ ಮಾಹಿತಿ ಬರ್ತಾ ಇದೆ. 12 ವರ್ಷಗಳಿಗೊಮ್ಮೆ ಅರಳುವ ಈ ಹೂವಿನ ಹೆಸರೇನು ಅಂತ ಹೇಳ್ಬೇಕು. ತುಂಬಾ ಸುಲಭ. ಕುರುಂಜಿ ಹೂವು ಯಾವ ಬಣ್ಣದಲ್ಲಿ ಇರ್ತದೆ? ಅದು ನಾನು ಮೊಬೈಲ್ ಅಲ್ಲಿ ಬೇರೆಯವರು ಹಾಕಿದ್ದನ್ನ ನೋಡಿದ್ದು, ಅದೊಂಥರ ಪಿಂಕ್ ಕಲರ್ ಇದೆ, ಬಟ್ ಅದು ಕಲರ್ ಬಂದು ನೇರಳೆ ಕಲರ್ ಇರ್ತದೆ. ನೀಲ್ ಕುರುಂಜಿ ಅಂತ ಹೇಳ್ತೀವಿ. ನಿಮ್ಮ ಸ್ಥಳೀಯ ಭಾಷೆಯಲ್ಲಿ ಏನಾದ್ರು ಅದಕ್ಕೆ ಹೆಸರಿದೆಯಾ? ಇಲ್ಲ ಸರ್, ಗೊತ್ತಿಲ್ಲ ಸರ್. ನಾನು ಇವಾಗ ಮೊಬೈಲ್ ಅಲ್ಲಿ ನೋಡಿ ಅದು ಕುರುಂಜಿ ಹೂ ಅಂತ ಹೂ ನೋಡಿದೀನಿ. ನಮ್ಮ ಮನೆಯಿಂದ ಸ್ವಲ್ಪ ಮೇಲೆ ಹೋದಾಗ ಅಲ್ಲೆಲ್ಲ ಇದೆ ಅದು ಕೆಲವು ಕಡೆ. ಇಲ್ಲಿ ಗಾಳಿಬಿಡಲಿ. ಹೌದು ಸರ್. ಈ ವರ್ಷ ಅರಳಿದೆಯಾ? ಅರಳಿದೆ ಸರ್. ಮಾಂದಲಪಟ್ಟಿ ಆ ಭಾಗದಲ್ಲಿ ಕೆಲವರು ಸ್ಥಳೀಯರು ಹೇಳೋ ಪ್ರಕಾರ ಅದಕ್ಕೆ ಆರ್ಲ ಅಂತ ಕೂಡ ಹೇಳ್ತಾರಂತೆ. ಈ ಸಸ್ಯವನ್ನ ಮಳೆಗಾಲದಲ್ಲಿ ದನಕರುಗಳು ಬೆಚ್ಚಗಿರ್ಲಿ ಅಂತ ಹೇಳಿ ಕಾರಣಕ್ಕಾಗಿ ಇದನ್ನ ಕಡ್ದು ಕೊಟ್ಟಿಗೆ ಹಾಕ್ತಿದ್ರು. ಒಂದು ಕಡೆ ಗೊಬ್ಬರ ಆಗ್ತಿತ್ತು, ಇನ್ನೊಂದು ಕಡೆ ದನಗಳಿಗೆ ಬೆಚ್ಚಗೆ ಆಗುವ ರೀತಿಯಲ್ಲಿ ಅದು ಇದು ಆಗ್ತಿತ್ತು. ಗಾರ್ಗಿ ಹೂವು, ಮಾಳ್ಕಾರ್ವಿ, ಇದು ಅಕಂತೇಶಿಯಾ ಕುಟುಂಬಕ್ಕೆ ಸೇರಿದೆ. ಇನ್ನೊಂದು 1-1.5 ತಿಂಗಳು ಈ ಹೂ ಇರ್ತದಂತೆ. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಯಾವ ಹೂ ಬೇರೆ ಹೂಗಳು ಇರೋದಿಲ್ಲ. ಮಳೆಗಾಲದ ಸಾಧಾರಣ ನಾವು ಯಾವ ಹೂ ನೋಡೋದಿಲ್ಲ, ನಮ್ಮ ಮನೆಯಲ್ಲೇ ಇರೋದಿಲ್ಲ. ಈ ಕುರುಂಜಿ ಈ ಜಾತಿಯ ಹೂಗಳು ಬಿಟ್ಟಾಗ ನಮ್ಮ ಸುತ್ತಮುತ್ತ ಎಲ್ಲಾದ್ರೂ ಜೇನು ಗೂಡುಗಳು ಇದ್ರೆ, ವಾಸ ಇದ್ರೆ, ಸಾಧಾರಣ ಮಳೆಗಾಲದಲ್ಲಿ ಹೋಗ್ತಾವಲ್ವಾ, ಎಲ್ಲಾದ್ರೂ ವಾಸ ಇದ್ರೆ ಆ ಹೂವಿನ ಇಂದ ಮಾಡಿದಂತಹ ಜೇನು ತುಂಬಾ ಪರಿಮಳಯುಕ್ತವಾಗಿರ್ತದೆ, ತುಂಬಾ ಗಟ್ಟಿಯಾಗಿರ್ತದಂತೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಕೇಳಿದ್ರೆ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಇದೇ 20ರಂದು ಶುಕ್ರವಾರ ನಾರಿದಾರಿ ಕಾರ್ಯಕ್ರಮದಲ್ಲಿ ಸೋಮರಪೇಟೆ ತಾಲೂಕು ಬೆಂಕಹಳ್ಳಿಯ ಚಿನ್ನುಮನೆ ಪ್ರಗತಿ ಸತೀಶ್ ಅವರೊಂದಿಗೆ ಸಂದರ್ಶನ ಇದೆ. ಹಾಗೆ 22ರಂದು ಭಾನುವಾರ ಚೆಟ್ಟಳ್ಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದ ಡಾಕ್ಟರ್ ವಿ ವೆಂಕಟರಮಣಪ್ಪ ಅವರೊಂದಿಗೆ ಕೊಡಗಿನ ಕಿತ್ತಳೆ ಪುನಶ್ಚೇತನದ ಬಗ್ಗೆ ಮಾತುಕತೆ ಇದೆ. ಕಾರ್ಯಕ್ರಮದ ಕೊನೆಯ ಕರೆ. ನಮಸ್ತೆ. ಹಲೋ. ನಮಸ್ತೆ. ನಿಮ್ಮ ಹೆಸರು ಹೇಳಿ. ಕರೆಯಲ್ಲಿ ಕಡಿತಗೊಂಡಿದೆ. ಕೇಳುಗರೆ, ನಾಳೆ ಬುಧವಾರ ಕುಶಾಲನಗರದ ವೆಂಕಟೇಶ್ ಅವರೊಂದಿಗೆ ಮಾಡ ಹಾಗಲಕಾಯಿ ಬೆಳೆಯ ಬಗೆಗಿನ ಸಂದರ್ಶನವನ್ನು ಕೇಳ್ತೀರಿ. ಹಾಗೆ 20ರಂದು ಶುಕ್ರವಾರ ನಾರಿದಾರಿ ಕಾರ್ಯಕ್ರಮದಲ್ಲಿ ಸೋಮರಪೇಟೆ ತಾಲೂಕು ಬೆಂಕಳ್ಳಿಯ ಚಿನ್ನುಮನೆ ಪ್ರಗತ್ ಸತೀಶ್ ಅವರೊಂದಿಗೆ ಸಂದರ್ಶನ ಕೂಡ ಪ್ರಸಾರವಾಗಲಿದೆ. ಹಾಗೆ ನಿಮ್ಗೊಂದಿಷ್ಟು ಮಾಹಿತಿ. ಬೆಳೆ ಸಮೀಕ್ಷೆ ಆಪ್ ನಾವು ಈಗ ಏನು ಮಾಹಿತಿ ಕೊಟ್ಟಿದ್ವಿ ಅದ್ರ ಬಗ್ಗೆ ನಿಮಗೆ ಇನ್ನೂ ಏನಾದರೂ ಸಹಾಯವಾಣಿ ಸಂಖ್ಯೆ, ಅದರಲ್ಲಿ ಏನಾದರೂ ಗೊಂದಲಗಿದ್ದು ಸಹಾಯವಾಣಿ ಸಂಖ್ಯೆ ಬೇಕು ಅಂತಾದರೆ ಸಹಾಯವಾಣಿ ಸಂಖ್ಯೆ ಹೀಗಿದೆ, ಬರ್ಕೊಳ್ಬಹುದು. 844-844-7715 ಮತ್ತೊಮ್ಮೆ 844-844-7715. ಹಾಗೆ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ನಿಮಗೆಲ್ಲ ಗೊತ್ತಿದೆ, ರೈತರಿಗಾಗಿ ಇರುವಂತಹ ಈ ಯೋಜನೆಯ ಬಗ್ಗೆ ಏನಾದರೂ ನಿಮಗೆ ಗೊಂದಲಗಳು, ಪ್ರಶ್ನೆಗಳು ಅಥವಾ ಏನಾದರೂ ಮಾಹಿತಿ ಬೇಕು ಅಂತಿದ್ರೆ ಅದರದ ಸಹಾಯವಾಣಿ ಸಂಖ್ಯೆ ಈ ರೀತಿದೆ: 0802-222-75038. ಇನ್ನು ಕೋವಿಡ್ ಪ್ರಮಾಣ ಪತ್ರ ಪಡೆಯೋದು, ಈಗ ಕೆಲವು ನಾವು ಎಲ್ಲ ದೂರ ಹೋಗಬೇಕು ಅಂತಂದರೆ ಕೋವಿಡ್ ಪ್ರಮಾಣ ಪತ್ರ ಕೇಳ್ತಾರೆ. ಇದನ್ನು ಸುಲಭವಾಗಿ ಪಡೆಯೋದು ಹೇಗೆ? ನಮ್ಮ ಹಳ್ಳಿಯಲ್ಲಿ ಇರುವ ರೈತರು ಕೂಡ ಇದನ್ನು ಸುಲಭವಾಗಿ ನಮ್ಮ ಮೊಬೈಲ್ನಿಂದಲೇ ಪಡ್ಕೊಳ್ಬಹುದು. ಒಂದು ವಾಟ್ಸಪ್ ಸಂಖ್ಯೆ ಇದೆ, 9013155515 ಈ ಸಂಖ್ಯೆಯನ್ನ ನೀವು ಸೇವ್ ಮಾಡಿಟ್ಕೊಳ್ಳಿ. 9013155515 ಇದರಲ್ಲಿ ಮತ್ತೆ ಸೇವ್ ಆದ್ಮೇಲೆ ವಾಟ್ಸಪ್ಗೆ ಹೋಗಿ ಕೋವಿಡ್ ಸರ್ಟಿಫಿಕೇಟ್ ಅಂತ ಟೈಪ್ ಮಾಡಿ ಮೆಸೇಜ್ ಕಳಿಸಿ, ಈ ಸಂಖ್ಯೆಯಿಂದ ಕಳಿಸಿ. ನಿಮಗೊಂದು ಓ ಟಿ ಪಿ ಬರುತ್ತೆ, ಅದನ್ನು ಎಂಟ್ರಿ ಮಾಡಿದರೆ ಪ್ರಮಾಣ ಪತ್ರ ಸಿಗ್ತದೆ, ಆದರೆ ಲಸಿಕೆ ಪಡ್ಕೊಂಡಿರಬೇಕು. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಇಲ್ಲಿಗೆ ಇಂದಿನ ಕೃಷಿ ಸರಿ ಕಾರ್ಯಕ್ರಮ ಮುಕ್ತಾಯವಾಗ್ತಿದೆ. ರೈತ ಬಂಧುವರಿಗೆಲ್ಲ ನಮಸ್ಕಾರ. ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. C2C ಡಿಸೈನಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ಗೋಣಿಕೊಪ್ಪ. ಮನೆ ವಾಣಿಜ್ಯ ಕಟ್ಟಡಗಳ ಪ್ಲಾನ್, 3D ವಿನ್ಯಾಸ, ಇಂಟೀರಿಯರ್ ಅಂಡ್ ಎಕ್ಸ್ಟೀರಿಯರ್ ಮುಂತಾದ ಎಲ್ಲಾ ಸೇವೆ ಒಂದೇ ಕಡೆ ಲಭ್ಯ. C2C ಡಿಸೈನಿಂಗ್ ಅಂಡ್ ಕನ್ಸ್ಟ್ರಕ್ಷನ್, ಬೈಪಾಸ್ ರೋಡ್, ಯೂನಿಯನ್ ಬ್ಯಾಂಕ್ ಮುಂಭಾಗ, ಗೋಣಿಕೊಪ್ಪ. ಕಾಲ್ 9021184777. ಹಬ್ಬಗಳ ಸಂಭ್ರಮಕ್ಕೆ ಮೈಸೂರಿನ ತನಿಷ್ಕ್ನ ಕೊಡುಗೆ. ಡೈಮಂಡ್ ಜ್ಯುವೆಲರಿ ಮೇಲೆ ಅಪ್ ಟು 20% ಆಫ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜ್ ಮೇಲೆ ಅಪ್ ಟು 20% ಡಿಸ್ಕೌಂಟ್. ತ್ವರೆ ಮಾಡಿ ತನಿಷ್ಕ್, ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್ ಹತ್ತಿರ, ಮೈಸೂರು. ಕಂಡೀಷನ್ ಸಪ್ಲೈ. ಬ್ರೀತ್ ಲೈಕ್ ಅ ಲಯನ್, ಕ್ರೌಚ್ ಲೈಕ್ ಅ ಟೈಗರ್. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಕುಶಾಲನಗರದ ಕೆಎಂಟಿ ಎಜುಕೇಶನಲ್ ಟ್ರಸ್ಟ್ ವತಿಯಿಂದ ನಡೆಸಲ್ಪಡುತ್ತಿರುವ ವಿಸ್ಡಮ್ ಪಿಯು ಕಾಲೇಜ್, ಕೆಎಂಟಿ ಹೈಯರ್ ಸೆಕೆಂಡರಿ ಸ್ಕೂಲ್, ಕೆಎಂಟಿ ಪ್ರೈಮರಿ ಸ್ಕೂಲ್, ಕೆಎಂಟಿ ಕಿಂಡರ್ ಗಾರ್ಡನ್ ನಲ್ಲಿ 2021-22 ಸಾಲಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಅಲ್ಲದೆ ಇಲ್ಲಿ ಸಿಎ ಫೌಂಡೇಶನ್, ಸಿಇಟಿ, ನೀಟ್ ಪ್ರವೇಶ ಪರೀಕ್ಷೆಗಳಿಗೆ ನುರಿತ ಪ್ರಾಧ್ಯಾಪಕರಿಂದ ತರಬೇತಿ, ಸುತ್ತಮುತ್ತಲಿನ ಗ್ರಾಮಗಳಿಂದ ಶಾಲಾ ವಾಹನದ ವ್ಯವಸ್ಥೆ, ಆರೋಗ್ಯಕರ ಆಹಾರ, ಶಿಸ್ತುಬದ್ಧ ನಿರ್ವಹಣೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್, ಕಿಂಡರ್ ಗಾರ್ಡನ್ ನಿಂದ ಪಿಯುವರೆಗಿನ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ನಿಮ್ಮ ಆಯ್ಕೆ ಕೆಎಂಟಿ ಗ್ರೂಪ್ ಆಫ್ ಎಜುಕೇಶನ್, ಗಂಧದಕೋಟೆ, ಕುಶಾಲನಗರ. ಕಾಲ್ 8296493430. ಹ್ಯುಂಡೈ ಅಂದ್ರೆ ಲೈಫ್, ಹ್ಯುಂಡೈ ಅಂದ್ರೆ ಪ್ರೆಸ್ಟೀಜ್, ಹ್ಯುಂಡೈ ಅಂದ್ರೆ ಡಿಗ್ನಿಟಿ. ಈಗ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಈ ಹಬ್ಬಗಳ ತಿಂಗಳಲ್ಲಿ ಆಕರ್ಷಕ ಕೊಡುಗೆಗಳೊಂದಿಗೆ ಬರಮಾಡಿಕೊಳ್ಳಿ. ಅದರೊಂದಿಗೆ 60,000 ರೂಪಾಯಿ ವರೆಗೂ ಆಫರ್ ಗಳನ್ನು ಪಡೆಯಿರಿ. ಭೇಟಿ ಕೊಡಿ ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರ. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 9920999940. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಪಿಯುಸಿ ಪೂರೈಸಿದ ಕೊಡಗಿನ ವಿದ್ಯಾರ್ಥಿಗಳೇ, ನಿಮಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡುವ ಆಸಕ್ತಿ ಇದೆಯೇ? ಹಾಗಿದ್ದರೆ ಮಡಿಕೇರಿಯಲ್ಲಿ ಮಂಗಳೂರು ಯೂನಿವರ್ಸಿಟಿ ಅಂಗೀಕೃತ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ನಿಮ್ಮ ಆಯ್ಕೆಯಾಗಿರಲಿ. ನುರಿತ ಶೆಫ್ ಗಳಿಂದ ಗುಣಮಟ್ಟದ ಬೋಧನೆ, ಕೋರ್ಸ್ ನಂತರ ಪ್ರಸಿದ್ಧ ಹೋಟೆಲ್ ರೆಸಾರ್ಟ್ ಗಳಲ್ಲಿ ಉದ್ಯೋಗದ ಅವಕಾಶ. ನಿಮ್ಮ ಹಾಸ್ಪಿಟಾಲಿಟಿ ಕನಸನ್ನು ನನಸಾಗಿಸಲು ಅಡ್ಮಿಷನ್ ಹಾಗೂ ವಿವರಗಳಿಗೆ ಸಂಪರ್ಕಿಸಿ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಸೈನ್ಸ್, ಚರ್ಚ್ ಸೈಟ್ ಕಾಂಪ್ಲೆಕ್ಸ್, ಟೋಲ್ ಗೇಟ್, ಮಡಿಕೇರಿ. ಕಾಲ್ 9448370818. 2021-22 ಶೈಕ್ಷಣಿಕ ವರ್ಷದ ಎಸ್ಎಸ್ಎಲ್ಸಿಯಲ್ಲಿ 600 ಹಾಗೂ 600ಕ್ಕಿಂತ ಹೆಚ್ಚು ಅಂಕ ಗಳಿಸಿ ಸುಳ್ಯದ ಕೆವಿಜಿ ಅಮರಜ್ಯೋತಿ ಪಿಯು ಕಾಲೇಜಿನಲ್ಲಿ ವ್ಯಾಸಂಗ ಮಾಡಬಯಸುವ ವಿದ್ಯಾರ್ಥಿಗಳಿಗೆ ಇದೇ 2021 ಆಗಸ್ಟ್ 23 ವಿದ್ಯಾರ್ಥಿ ವೇತನಕ್ಕಾಗಿ ಪರೀಕ್ಷೆಯನ್ನು ನಡೆಸಲಾಗುವುದು. ಫಲಿತಾಂಶದ ಆಧಾರದಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗೆ ಬೋಧನಾ ಶುಲ್ಕ ಮತ್ತು JEE ನೀಟ್ CET ಕೋಚಿಂಗ್ ಶುಲ್ಕದಲ್ಲಿ ಸಂಪೂರ್ಣ ವಿನಾಯಿತಿ. ದ್ವಿತೀಯ ಸ್ಥಾನ ಪಡೆದ 2 ವಿದ್ಯಾರ್ಥಿಗಳಿಗೆ ಬೋಧನಾ ಶುಲ್ಕದಲ್ಲಿ ಸಂಪೂರ್ಣ ವಿನಾಯಿತಿ. ತೃತೀಯ ಸ್ಥಾನ ಪಡೆದ 3 ವಿದ್ಯಾರ್ಥಿಗಳಿಗೆ ಬೋಧನಾ ಶುಲ್ಕದಲ್ಲಿ ಶೇಕಡ 80% ವಿನಾಯಿತಿ. 4ನೇ ಸ್ಥಾನ ಪಡೆದ 4ರಿಗೆ ಬೋಧನಾ ಶುಲ್ಕದಲ್ಲಿ ಶೇಕಡ 60% ವಿನಾಯಿತಿ. ವಿನಾಯಿತಿ. ಆಯ್ಕೆಯಾದ ವಿದ್ಯಾರ್ಥಿಗಳು ಬಿಪಿಎಲ್ ಕಾರ್ಡ್ ಹೊಂದಿದ್ದರೆ ಶೇಕಡ 25% ವಿಶೇಷ ವಿನಾಯಿತಿಗೂ ಅರ್ಹರಾಗಿರುತ್ತಾರೆ. ನೋಂದಣಿ ಮಾಡಲು ಕೊನೆಯ ದಿನಾಂಕ ಇದೇ ಆಗಸ್ಟ್ 21. ಮಾಹಿತಿಗಾಗಿ ಸಂಪರ್ಕಿಸಿ 08257235255, ಮೊಬೈಲ್ 9880014218. ಕೆವಿಜಿ ಐಟಿಐ ಸುಳ್ಯ. ಇಲ್ಲಿ 2021